ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆ ಬೇಸಾಯ ಮೂಲಕ ಸುಸ್ಥಿರ ಜೀವನ ರೂಪಿಸಿಕೊಂಡಿರುವ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕು ಬೆಣಕಲ್ ಗ್ರಾಮದ ಶ್ರೀ ಹನುಮಪ್ಪ ಕುರಿ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿಯನ್ನ ಕೇಳುವಿರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತರಕಾರಿ ಬೆಳೆ ಬೇಸಾಯ ಮೂಲಕ ಸುಸ್ಥಿರ ಜೀವನ ರೂಪಿಸಿಕೊಂಡಿರುವ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಬೆಣಕಲ್ ಗ್ರಾಮದ ಶ್ರೀ ಹನುಮಪ್ಪ ಕುರಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ರೈತರಾಗಿರ್ತಕ್ಕಂಥ ಹನುಮಪ್ಪ ಎಸ್ ಕುರಿ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಹನುಮಪ್ಪರೇ. ಹನುಮಪ್ಪರೇ, ಎಷ್ಟೆಕರೆ ಭೂಮಿ ಇದೆ ನಿಮ್ಮದು? ನಮ್ಮದು 12 ಎಕರೆ. 12 ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ ಹನುಮಪ್ಪರೇ? 12 ಎಕರೆದಾಗ ರೀ ಈಗ ಒಂದು 4 ಎಕರೆ ನೀರಾವರಿ ಮಾಡಿದೆ. 4 ಎಕರೆದಾಗ ನಾವು ಮೊದಲ ಮೆಕ್ಕೆಜೋಳ ಶೇಂಗಾ ಈ ರೀತಿ ಬೆಳಿತೀವಿ ರೀ. ಅದನ್ನ ಬಿಟ್ಮ್ಯಾಗ ನಮ್ಮ ಕಡೆಗೆ ಇಲ್ಲಿ ಸೀಡ್ಸಿಂದ ಸ್ವಲ್ಪ ಹೆಚ್ಚಾಗಿ ಮಾಡೋದ್ರಿಂದ ನಾವು ಸೀಡ್ಸ್ ಹೋಗ್ಬೇಕಂತ ತಿಳ್ಕೊಂಡು ನಾವು ಸೀಡ್ಸ್ ಪ್ಲಾಟ್ ಮಾಡಿದ್ರಿ. ಚಿಲ್ಲಿ, ಟಮಾಟ, ಅಲ್ಲಿಂದ ಕಲ್ಲಂಗಡಿ, ಬೆಂಡಿ ಈ ರೀತಿ ಸೀಡ್ಸ್ ಬೀಜನಾಗ ಮಾಡಿ ಸ್ವಲ್ಪ ಒಳ್ಳೆ ಆದಾಯ ಬಂತ್ರಿ. ಒಂದು ಎಷ್ಟು ವರ್ಷ ಮಾಡಿದ್ರಿ ಸೀಡ್ಸ್ ನೀವು? ಒಂದು 8 ವರ್ಷ ಮಾಡಿವ್ರಿ. ಸಿಕ್ಕಾಪಟ್ಟೆ ದುಡಿದ್ರಿ? ಹ್ಞೂ, ಅರ್ಧಾಗ ವರ್ಷಕ್ಕೆ 3 ಲಕ್ಷ 4 ಲಕ್ಷ 5 ಲಕ್ಷ ತನ ನಾವು ಆದಾಯ ತಗೋರಿ 2 ಎಕರೆ ಹೊಲ್ದಾಗ ರೀ. ವರ್ಷಕ್ಕೆ 2-3 ಲಕ್ಷ? ಹೌದು. 10 ವರ್ಷ ದುಡಿದ್ರಿ? 8-10 ವರ್ಷ ದುಡಿದ್ರಿ? 8-10 ವರ್ಷ ನಾವು ಅದ ಕೆಲಸ ಮಾಡಿದ್ರಿ. ಮತ್ತು ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥ ಸೀಡ್ಸ್ ಮಾಡೋದು ನೀವು ಯಾಕೆ ಅಲ್ಲಿಂದ ಸರ್ ಅದನ್ನು ಯಾಕೆ ಮುಂದುವರಿಸಲಿಲ್ಲ? ನೀವು ಮುಂದುವರ್ಸಿದ್ರಿ. ನಾವು ಅದ್ರ ಬಗ್ಗೆ ಎಲ್ಲ ಹಳ್ಳೆನೂ ನಮ್ಗೆ ಎಲ್ಲ ಪರ್ಫೆಕ್ಟ್ ಇದಾಗಿಬಿಟ್ಟಿದ್ರಿ. 8 ವರ್ಷ ಸರ್ವಿಸ್ ಇದೆ. ಸರ್ವಿಸ್ ಆಗಿಬಿಟ್ಟಿದ್ರಿ. ಅದು ಹೆಂಗೆ ಮಾಡಿದ್ರೆ ಯಾವ ರೀತಿ ಬೆಳಿತೀವಿ ಅನ್ನೋದು ನಮ್ಮ ಹಳ್ಳೆ ಬೈರಿ ಭಾರಿ ನಮಗೆ ಬಂದಿತ್ತು ರೀ. ಆದ್ರೆ ಇತ್ತಿತ್ತಲಾಗ ಏನಾಗ್ಬಿಡ್ತು ಅಂದ್ರೆ ನಮ್ಮ ಏನು ಈ ಏರಿಯಾ ಐತಲ್ರಿ, ಅದು ಈ ಏರಿಯಾನ ಪ್ಲಾಟ್ಗೆ ಈ ಚಿಲ್ಲಿ ಪ್ಲಾಟ್ ಆಗಿರ್ಬೋದು, ಬೇರೆ ಪ್ಲಾಟ್ ಆಗಿರ್ಬೋದು ಬಿಟ್ರೆ ಅದನ್ನಪ್ಪ ರೋಗ ಜಾಸ್ತಿ ಬರಕತ್ಬಿಡ್ತೀರಿ. ಮೊದಲಾಗಿನಂಥ ಕ್ರಾಪ್ ಬರಲಿಲ್ಲ ರೀ, ಇಳುವರಿನೂ ಬರಲಿಲ್ಲ ರೀ. ಹಾಗಾಗಿಂದೆ ಸ್ವಲ್ಪ 2 ವರ್ಷದಾಗ ಲಾಸ್ ಆದ್ರಿ. 2 ವರ್ಷ ಲಾಸ್ ಆದ್ಮ್ಯಾಗ ಮತ್ತೆ ಹೊಳ್ಳಿ ನಾವು ಅದನ್ನು ಬಿಟ್ಟು ತರಕಾರಿ ಪೀಕಿಗೆ ಬೆಳೆಯೋಕೆ ನಾವು ಸರಿ ಹೊಂದ್ಕೊಂಡ್ರಿ. ಓಕೆ, ಸಲ್ಪ ಮಾಡ್ಕೊಂಡ್ ಈಗ ತರಕಾರಿ ಒಳ್ಳೆ ರೀತಿ ತರಕಾರಿನ ಬೆಳೆದು ನಾವು ಇದು ಮಾಡಿದ್ವಿ. ಚೆನ್ನಾಗಿ ಬೆಳೀತಾ ಇದೆ. ಬೆಂಗಳೂರಿಗೆ ಕಳಿಸಿವಿ ರೀ ಹುಬ್ಳಿ. ಈಗ ನೀವು ಸೀಡ್ಸಲ್ಲಿ ತುಂಬ ದುಡ್ಡು ಕಂಡಿರೋರು. ಹ್ಞೂ, ಹೌದಾ? ತರಕಾರಿ ಬೆಳೆಯಲ್ಲಿ ಅಷ್ಟು ದುಡ್ಡು ನಿರೀಕ್ಷೆ ಮಾಡಿದ್ರ ಬರ್ತಾ ಇದೆಯಾ ಅಂದ್ರೆ ಸರ್? ಈಗ ತರಕಾರಿ ಬೆಳೆಯಾಗದ್ನಪ್ಪ ಅಂದ್ರೆ ಮತ್ತೆ ಈಗ ಅದನ್ನ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇಷ್ಟೊಳಗೆ ನಾವು ಲಾಸ್ ಆಗಿಬಿಡ್ತಿದ್ವಿ. ಈಗ ಅದು ಮೊದಲಿನಷ್ಟು ಫಾಯ್ದೆ ನಮ್ಗೆ ಬರಲಿಲ್ಲ. ಸೀಡ್ಸನ್ನೇ ಮುಂದುವರಿಸಿದ್ರೆ ಲಾಸ್ ಆಗಿ ಹೋಗ್ತಿದ್ರಿ? ಲಾಸ್ ಆಯ್ತು ರೀ. ಒಂದು 2 ವರ್ಷ ಲಾಸ್ ಆದ್ಕೆ ಅದನ್ನು ಕೈಬಿಟ್ರಿ, ತರಕಾರಿಗೆ ಬಂದ್ರಿ. ಇದು ತರಕಾರಿಗೆ ಏನಿಲ್ಲ ರೀ, ನಮ್ಗೆ ಒಳ್ಳೆ ರೀತಿ ಒಂದು ಲಾಸನ್ನು ಅನ್ಭವಿಸಿರಿ, ಲಾಭನೂ ತೊಗೊಂಡ್ರಿ. ನಾವು ತರಕಾರಿ ಏನಪ್ಪ ಅಂದ್ರೆ ಅಲ್ಪ ಸ್ವಲ್ಪ ಮಾಡಲ್ಲ ರೀ. 1/2 ಎಕರೆ ಹೆಂಗೈತಿ, 1 ಎಕರೆ 1.5 ಎಕರೆ ಒಟ್ಟು ವರ್ಷನಲ್ ಮಾಲ್ ಕಳ್ಸಕ್ ರೀ. ಹೋಲ್ಸೇಲ್ ಕಳಿಸ್ಬಿಡ್ತೀವಿ. ಒಂದು 100 ಬಾಕ್ಸ್ ನಾವು ರೆಡಿ ಮಾಡಿ ನಮ್ಮ ಸ್ವಂತ ಒಂದು 100 ಬಾಕ್ಸ್ ಅದಾವೆ ರೀ. ಒಂದ್ಸಲ ಟೊಮಾಟಿ ಕಳ್ಸಿದ್ದಪ್ಪ 100 ಬಾಕ್ಸ ನಾವು ಲೋಡಿಂಗ್ ಆಗಷ್ಟ ನಾವು ಹಾಕಿರ್ತೀವಿ. ಇಲ್ಲ ಹುಬ್ಳಿ ಹೋಗಿಕ್ಕಿವಿ ರೀ, ಇಲ್ಲಿ ಬೆಂಗಳೂರು, ಇಲ್ಲ ಕೊಪ್ಪಳ, ಗಂಗಾವತಿ, ಹೊಸಪೇಟೆ, ಏನು ಮಾರ್ಕೆಟ್ ಅದು ಎಲ್ಲ ಮಾರ್ಕೆಟ್ ನಮ್ಮ ತಕ್ಕ ಕಾಂಟ್ಯಾಕ್ಟ್ ಹೋಗ್ರಿ. ಆ ಮಾರ್ಕೆಟ್ಗೆ ಈ ಮಾರ್ಕೆಟಿಗೆ ರೇಟ್ ಇಲ್ಲ ಮತ್ತು ಆ ಬೇರೆ ಮಾರ್ಕೆಟಿಗೆ ರೇಟ್ ಐತೆಂದಪ್ಪ ಅಂದರೆ ನಮ್ಮ ಎಲ್ಲ ಬಾಕ್ಸ್ ರೆಡಿ ಇರ್ತಾರೆ. ಯಾವ್ದಾರು ಒಂದು ಗಾಡಿ ತೊಗೊಂಡು ನಾವು ಗಂಗಾವತಿ ಹೋಗ್ಬೋದು, ಹೊಸಪೇಟೆ. ಇಲ್ಲರಿ, ನಾವು ಬೆಂಗಳೂರು ತಾನೇ ಹೋಗಿರಿ. ಬೆಂಗಳೂರಿಗೆ ಒಂದು 5-6 ಸಲ ಟಮಾಟಿ ತೊಗೊಂಡು ಬೆಂಗಳೂರಿಗೆ ಹೋಗಿವಿ ರೀ. ಟಮಾಟಿ ಲೋಡ್ ಮಾಡ್ಕೊಂಡು ಹೋಗಿವಿ ರೀ. ಅಲ್ಲಿ ನಮ್ಗೆ ಒಳ್ಳೆ ಆದಾಯ ಸಿಗುತ್ತೆ ಬೆಂಗಳೂರಿಗೆ ಅವರ್ಸ. ಈಗ ತರಕಾರಿ ಬೆಳೆಗಳಲ್ಲಿ ಹಾಗಲೇ ಬೆಳೀತಾ ಇದ್ರಿ ನೀವು? ಹಾಗಲೇ ಬೆಳೀತೀರಿ. ಮೆಣಸಿನ್ಕಾಯಿ ಬೆಳೀತಿದ್ರಿ? ಮೆಣಸಿನ್ಕಾಯಿ ಕಡಿಮೆ ರೀ. ಕಡಿಮೆ ಹಾಗಲ, ಟೊಮೊಟ, ಬೆಂಡಿ ಇವು ಮೂರು ಮುಖ್ಯ. ಹೀರಿಕಾಯಿ ಈಗ ಸದ್ಯ ಯಾವುದಿದೆ ನಿಮ್ಮ ಹೊಲದಲ್ಲಿ ಈಗ? ಈ ಸದ್ಯ ನೋಡ್ರಿ, ಈಗ ಟಮಾಟಿ ಮಾಡೋಕಂತ ಬಿಟ್ರು, ಈ ಮೊನ್ನೆ ಒಂದು ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಆದಕ್ಕೆ ಈಗ ಯಾವುದು ಮಾಡಿಲ್ಲ ರೀ. ಈ ಸದ್ಯ ಈ ನೆಕ್ಸ್ಟ್ ಒಳ್ಳೆ ಒಂದು 2 ಎಕರೆ ಟೊಮಾಟಿ ಹಚ್ಬೇಕಂತ ನಮ್ಮ ಪ್ಲಾನಿಂಗ್ ಐತೆ ರೀ. ಈಗ ಟೊಮೊಟೊ ಬೆಲೆ ಕುಸಿದಿದೆ ಸದ್ಯದ ಪರಿಸ್ಥಿತಿ, ಅದ್ರ ಸಲುವಾಗಿ ನಾವು ಈಗ ಈ ಹೊಲ ನಾವು ರೆಡಿ ಮಾಡ್ಕೊಂಡು ಇನ್ನೊಂದು ತಿಂಗಳ ಅಥವಾ ಒಟ್ಟು ಟೊಮಾಟಿ ಒಂದು 2 ಎಕರೆ ಹಚ್ಬೇಕನ್ನೋ ಪ್ಲಾನಿಂಗ್ ಐತೆ ರೀ. ಬೆಂಡೆಕಾಯಿ ಬೆಲೆ ಹೇಗೆ ಸಿಗುತ್ತೆ ಇಲ್ಲಿ ನಿಮಗೆ? ಬೆಂಡೆಕಾಯಿ ಬೆಲೆ ರೀ ಅದು ಪುಟ್ಟಿಗೆ ಹೋಗುತ್ತೆ ರೀ ಅಂದ್ರೆ ಅದು ದೂರ ಮಾರ್ಕೆಟ್ಗೆ ನಡೆಯಲ್ಲ ರೀ, ಇಲ್ಲೇ ಲೋಕಲ್ ಕೊಪ್ಪಳ ಹೊಸಪೇಟೆ ಇಂಥ ಲೋಕಲ್ ಮಾರ್ಕೆಟ್ ನಡೀತೈತೆ ರೀ. ಯಾಕಂದರೆ ಅದು ಬೆಂಡೆಕಾಯಿ ಸ್ವಲ್ಪ ಇದಾದ ನಿಮ್ಮ ದೂರಕ್ಕೆ ಹೋದ್ನಿ ಅಂದ್ರೆ ಸ್ವಲ್ಪ ತಡೆಯಲ್ಲ ರೀ, ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಇಲ್ಲೇ ಲೋಕಲ್ ಮಾರ್ಕೆಟ್ನಾಗ ಪುಟ್ಟಿಗೆ 180 ರೂಪಾಯಿ ಸಿಗ್ತೀರಿ ಒಂದು 5 ಕೆಜಿ ಪುಟ್ಟಿ. ಅಷ್ಟು ಸೇಲ್ ಆಗ್ತದೆ ನಿಮ್ದು? ಸೇಲ್ ಮಾಡ್ತಾರೆ ಇಲ್ಲಿ ಮಗನ ಜಾಸ್ತಿ ಬಂತಂದ್ರೆ 2 ಮಾರ್ಕೆಟಿಗೆ ಹೊಸಪೇಟೆ ಕೊಪ್ಪಳ ಹಿಂಗೈತೆ 2 ಮಾರ್ಕೆಟ್ಗೆ ಇದು ಮಾಡ್ತಾರೆ. ಈಗ ನಿಮ್ಮ ಸಾಗಾಣಿಕೆ ಎಲ್ಲ ನಿಮ್ದೇ ಇದೆಯಾ ಅಥವಾ ಬೇರೆ ವೆಹಿಕಲ್ಸ್ನ ಅವಲಂಬಿಸ್ಕೊಂತೀರಾ ನೀವು? ನಿಮ್ದೇ ವಾಹನಗಳಿದಾವ ತಗೊಂಡೋಗ? ಇಲ್ಲ ವಾಹನಗಳೇ ನಮ್ದು ಇಲ್ಲ ರೀ, ನಾವ ಅದನ್ನ ಇದು ಮಾಡಿ ಒಂದು ಯಾವ್ದಾದ್ರು ಗಾಡಿ ಮಾಡ್ಕೊಂತೀವಿ ರೀ, ಕಾಯಂ ಅವರು ಹೊಡಿತಿರ್ತಾರೆ ಎಲ್ಲಿ ಬೇಕಾದ್ರೆ ಅವ್ರು. ಈಗ ನೀವು ಬೆಳೀತಾ ಇರತಕ್ಕಂಥ ತರಕಾರಿ ಬೆಳೆಗಳಲ್ಲಿ ಏನು ರೋಗ ಬಾಧೆಗಳು ಹೆಚ್ಚು ಕಾಣ್ತವೆ? ಈಗ ಬೆಂಡಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು. ಈಗ ಟಮಾಟಿಗೆ ರೀ ಒಂದು ವೈರಸ್ ಅಂತ ಬರ್ತೀರಿ, ಆ ವೈರಸ್ ಬಿಟ್ಟು ಟಮಾಟಿ ಯಾರು ಕಾಡಲ್ಲ ರೀ, ಟಮಾಟಿ ಜಾಸ್ತಿ ರೋಗ ಬರಲ್ಲ ರೀ ಟಮಾಟಿಗೆ. ಆ ವೈರಸ್ ಬಂತಂದ್ಯಪ್ಪನ ಅಂದ್ರೆ ಗಿಡನ ಕೆತ್ತೋಗಲ್ಲ ರೀ, ಏನೂ ಆಗಲ್ಲ ರೀ. ಹೌದಾ? ಆ ವೈರಸ್ ಹೊಟ್ಟೆಗೆ ಕಾತಂದ್ಯಪ್ಪನ ಅದಕ್ಕೆ ಔಷಧ ಹತ್ತಾಗಲ್ಲ ರೀ, ಅದು ಔಷಧ ಹೊಡೆದು ಕಂಟ್ರೋಲ್ನೂ ಆಗಲ್ಲ ರೀ. ಬೇರೆ ಯಾರು ಬಂದರೂ ಕಂಟ್ರೋಲ್ ಮಾಡ್ಬೋದು ಟಮಾಟಿ, ಆದರೆ ವೈರಸ್ ಅಂತ ಏನು ಬರ್ತಲ್ಲ ರೀ ಅದು ಬಂತಂದ್ರೆ ಸ್ವಲ್ಪ ಲಾಸ್ ಆಗುತ್ತೆ ರೀ, ಅದು ಒಂದ್ಸಲ ಕಿತ್ತನೂ ಒಗೆದಿವೆ. ಹೌದಾ? ಈಗ ನೀವು ತರಕಾರಿ ಬೆಳೆಯನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ದೀರಾ ಮತ್ತು ಅದು ಲಾಭದಾಯಕ ಅಂತಲೂ ಭಾವಿಸ್ಕೊಂಡು ಹೋಗ್ತಾ ಇದ್ದೀರಾ, ಅವುಗಳ ಬಗ್ಗೆ ಏನಾದರೂ ತರಬೇತಿ ತೊಗೊಳ್ಬೇಕು ನಾನು? ಇದಕ್ಕೆ ಇಂಥ ಸೀಸನ್ಗೆ ಈ ಥರದ ಕಾಯಿಲೆ ಬರುತ್ತೆ, ಇದು ಇಂಥ ಸೀಸನ್ನಲ್ಲೇ ನಾನು ನಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಈ ಥರದ ಒಂದು ಕೃಷಿ ಶಿಸ್ತು ಇದೆ, ಒಂದು ವೈಜ್ಞಾನಿಕ ಪದ್ಧತಿ ಇದೆ, ಇವುಗಳನ್ನೆಲ್ಲ ಏನಾದರೂ ನೀವು ಪಡ್ಕೊಂಡಿದ್ದೀರಾ, ಎಲ್ಲಾದರೂ ಹೋಗಿ ಮಾಹಿತಿ ತೊಗೊಳ್ತಾ ಇದ್ದೀರಾ? ಮಾಹಿತಿ ಅಂದರೆ ನಾವು ಇಲ್ಲಿ ಮಾತಾಡ್ತಿರೋಲ್ರಿ, ಬೇರೆ ಕಡೆಗೆ ಮಾಹಿತಿನೂ ನಾವು ತಿಳ್ಕೊಂತಿರ್ತೀವಿ. ಆದರೆ ಅದು ಟಮಾಟಿ 12 ತಿಂಗಳು ಬೆಳೆ ರೀ, ಆದರೆ ಒಂದು ಟೈಮ್ ಮಾತ್ರ ವೈರಸ್ ಬರೋದು ಜಾಸ್ತಿ ಇರೋದು ಈ ಸೀಜನ್ಗೆ. ಈಗೇನು ಐತಲ್ರಿ ಕೊಮ್ಮೆ ಈ ಸೀಜನ್ ವೈರಸ್ ಬರ್ತಾರೆ, ಈ ಟೈಮಿಂಗ್ ಅದು ವೈರಸ್ ಬರೋದು ಜಾಸ್ತಿ ರೀ ಮಳೆಗಾಲಕ್ಕೆ. ಅಲ್ಲಿಂದ ಇನ್ನು ಚಳಿಗಾಲಕ್ಕೆ ಬಂದರೆ ಅಂದ್ರೆ ಟಮಾಟಿಗೆ ಅಷ್ಟೊಂದು ರೋಗ ಕಾಡಲ್ರಿ, ಜಾಸ್ತಿ ಇಳುವರಿನೇ ಬರ್ತದೆ, ರೇಟ್ ಕುಸಿತೈತಿ. ಜಾಸ್ತಿ ಯಾವಾಗ ಇಳುವರಿ ಬರ್ತೀರಿ ರೇಟ್ ಕುಸಿತೈತಿ. ಈ ವೈರಸ್ ಬಂದ ಟೈಮ್ದಾಗ ಏನಾಗುತ್ತೆ ರೀ, ಎಲ್ಲೋ ಒಂದು ಬದುಕಿ ಚಲೋತ್ನಾಗ ಆದ ಬಂದರೆ ಫುಲ್ ರೇಟ್ ಸಿಗ್ತಾರೆ, ರೇಟ್ ಚೆನ್ನಾಗಿ ಸಿಗ್ತದೆ, ರೇಟ್ ಚೆನ್ನಾಗಿ ಸಿಗ್ತಾರೆ. ಓಹ್ ಹೋ ಹೋ, ಇಳುವರಿ ಕಮ್ಮಿ ಬರ್ತೀರಿ. ಈಗ ಮಾರುಕಟ್ಟೆಯ ಬೆಲೆ ಏರುಪೇರು ಆಗೋದಕ್ಕೆ ನೀವು ಬೆಳೆಯುವ ಕ್ವಾಂಟಿಟಿ ಮುಖ್ಯ ಕಾರಣನ? ಅಂದರೆ ನೀವು ಜಾಸ್ತಿ ಬೆಳೆದ್ರೆ ಮಾರುಕಟ್ಟೆ ಬಿದ್ದೋಗ್ಬಿಡ್ತದೆ. ನಾವು ಯಾಕೆ ನೀವು ರೈತರು ಇದರಲ್ಲಿ ಒಂದು ಮ್ಯೂಚುವಲ್ ಆಗಿ ಹೋಗ್ಬೋದಲ್ವಾ, ಮಾರುಕಟ್ಟೆಯನ್ನು ನೀವೇ ಕಂಟ್ರೋಲಿಗೆ ತೊಗೋಬೋದಲ್ವಾ? ಅಂದರೆ ನೀವು ಟಮಾಟಿ ಬೆಳೆದ್ರೆ ಇನ್ನೊಬ್ಬ ರೈತರು ಬೇರೆ ಏನೋ ಬೆಳೆಯೋದು, ಮತ್ತೊಬ್ಬರು ಏನೋ ಬೆಳೆಯೋದು, ಈ ಥರದ ಒಂದು ಮ್ಯೂಚುವಲ್ ಆಗಿ ಹೋದರೆ ಎಲ್ಲರಿಗೂ ಎಲ್ಲ ಬೆಳೆಗಳಿಗೂ ಒಂದು ಬೆಲೆ ಹೆಚ್ಚು ಸಿಗ್ಬೋದೇನೋ ಅಂತ. ಸಿಗ್ಬೋದು ಸರ. ಈಗ ನಮ್ಮ ಕರ್ನಾಟಕದ ರಾಜ್ಯದಾಗ ಏನಪ್ಪ ಅಂದರೆ ಈ ಟಮಾಟಿ ಏನಾಗುತ್ತೆ ಸರ, ಅದು ಇಳುವರಿ ಬಂತಂದ್ರೆ ಸಾಕಷ್ಟು ಬಂದುಬಿಡ್ತೀರಿ. ಅದು ಇಳುವರಿ ಏನಪ್ಪ ಅಂದ್ರೆ ಒಂದೊಂದು ಗಿಡಕ್ಕೆ 100 ದೇವ್ 100 ಈ ರೀತಿ ಕಾಯಿ ಹಿಡಿಯೋದ್ರಿಂದ ಅದು ಹಸಿಯಮ್ಮಲ್ರಿ ಸರ್, ಅವತ್ತಿಂದ ಅವತ್ತ ಮಾರ್ಬೇಕು ಅದನ್ನ. ನಾಳೆ ಹೋತಂದ್ಯಪ್ಪ ಅಂದ್ರೆ ಅದು ಕೆಂಪಾಗತ್ತ ಮಾರ್ಕೆಟ್ ಆಗತ್ತ ಬೇಡ ಮತ್ತೊಂದು ದಿವಸ ಹೋಯ್ತಪ್ಪ ಅಂದ್ರೆ ಚೆಲ್ಲಾದ್ರೆ ಅದು. ಹಾಗಾದಕ್ಕೆ ಈಗ ನಾವು ಅನ್ಕೊಂಡಾಗ ಮತ್ತು ಬೇರೆ ರೈತರೆಲ್ಲ ಹೆಂಗಂಗೆ ಮಾಡ್ತಾರೆ ಹೆಂಗೆ ಹೇಳ್ತೀರಿ? ಯಾಕಂದ್ರೆ ಇದೇ ರಾಜ್ಯದಾಗ ಬೆಳಿತಾರೆ ರೀ ಟಮಾಟ, ಅದು ಇಳುವರಿನೇ ಜಾಸ್ತಿ ಬರ್ತಾರೆ. ಈ ಟಮಾಟಿ ಬೆಲೆ ಬಂತಂದ್ರೆ ಟಮಾಟಿ ಇಲ್ಲ ತಕ್ಕಷ್ಟು ರೈತರಿಗೆ ಅದೇ ಯಾವ ಪೀಕ್ನಾಗೂ ಬರಲ್ರಿ ಅಷ್ಟು ಅದೇನೈತ್ರಿ ಟಮಾಟೆ. ಈಗ ಮೊನ್ನೆ ನೋಡಿ ಸರ್, ಅದಕ್ಕೆ ಮಾರ್ಕೆಟಿಂಗ್ ಜಾಸ್ತಿ ಅಂತಾನೆ, ಬೇಡಿಕೆ ಜಾಸ್ತಿ ಮಾರ್ಕೆಟ್, ಬೇಡಿಕೆ ಜಾಸ್ತಿ ಬಂದಾಗ ಮತ್ತೆ ಆಗ ಸರ್. ಮೊನ್ನೆ ಎಷ್ಟು 1500-1400 ರೂಪಾಯಿ ಒಂದು ಟ್ರೈ ಮಾಡ್ತೀರಿ? ಹೌದು, 1500-1400 ಟ್ರೈ ಮಾಡಿದಪ್ಪ ನಾವು ಒಂದು ಎಕರೆ ಹಾಕಿದ್ದಪ್ಪ ಅಂದ್ರೆ ಒಂದು ಸಲ ಹರಿದ್ರೆ 100 ಬಾಕ್ಸ್ ಬರ್ತೀರಿ. ಓಹೋ, 100 ಬಾಕ್ಸ್ ಬಂದ 1000 ರೂಪಾಯಿ ಮಾರಿದ್ರೆ ಎಷ್ಟಾಯ್ತು? 1 ಲಕ್ಷ 1 ಲಕ್ಷ ಆಗುತ್ತೆ. ಮತ್ತೆ ಅದಕ್ಕಿಂತ ಅದೇ ಯಾವ ಪೀಕ್ನಾಗ ಬರಲ್ರಿ? ಅದೇ ಒಳ್ಳೆ ಏನಾಗ ಸರ್, ಜಾಸ್ತಿ ಬೆಳೆ ಟೈಮ್ದಾಗ ಬರೀ 30 ರೂಪಾಯಿ ಒಂದು ಬಾಕ್ಸ್ ಆಗುತ್ತೆ. ಓಹೋ, ಮತ್ತೆ 30 ರೂಪಾಯಿ ಒಂದು ಬಾಕ್ಸ್ ಏನಪ್ಪ ನಮ್ಗೆ ಇಲ್ಲಿ ಹರಿದ್ರೆ ಕೂಲಿ ಕೊಡೋಕ್ಕಾಗಲ್ಲ, ಅಲ್ಲಿ ಆ ಗಹೇರ್ಕೊಂಡು ಗಾಡಿ ಬರಿಗೆ ಕೊಡೋಕ್ಕಾಗಲ್ರಿ. ಹಾಗಾಗಿ ಇಲ್ಲಿ ಬಿಟ್ಟು ಕುರಿ ಮೇಸ್ ಬಿಡೋದ್ರಿ. ಓ, ಹಿಂಗಾಗುತ್ತೆ, ಈ ರೀತಿ ಆಗುತ್ತೆ ಸರ್. ಹಾಗಲಕಾಯಿ ಬಗ್ಗೆ ಹೇಳಿ, ಹೇಗಿದೆ ಇಲ್ಲಿ ಹಾಗಲಕಾಯಿ? ಹಾಗಲಕಾಯಿ ತಳಿ ಅಂದ್ರೆ ಅದರಲ್ಲಿ ಏನೋ ತಳಿಗಳಿದಾವ? ತಳಿ ಇರ್ತಾರೆ, ಅದೇ ಸೀಡ್ಸ್ನಾಗ ಇವು ಬೇರೆ ಬೇರೆ ತಳಿ ಬರ್ತಾರೆ. ಅವು ಹಾಗಲಕಾಯಿ ಇದೇನು ಏನೋ ಇಲ್ಲ ಸರ್, ಅದು ಒಂದು ಮಿನಿಮಮ್ ಒಂಥರ ಹೋಗ್ತಿರತ್ರಿ, ಅದು ಲಾಸ್ ಅಂದ್ರೆ ಅದರಲ್ಲಿ ಏನೋ ಏರುಪೇರು ಆಗಲ್ಲ. ಏರುಪೇರು ಆದ್ರೆ ರೈತರಿಗೆ ಏನೋ ಜಾಸ್ತಿ ಹೊಡ್ತಾಳಲ್ಲ ಸರ್, ಅದು ಜಾಸ್ತಿ ಹೊಡ್ತಿಬಿಡೋಲ್ಲ. ಅದು ಒಂದು ಇದು ಒಂದು ಇದು ಬರ್ತೀರಿ ಅದಕ್ಕೆ ಹುಳ, ಆ ಹುಳ ಒಂದು ಕಂಟ್ರೋಲ್ ಮಾಡ್ಕೊಂತ ಬಿಡ್ನಪ್ಪ ಅಂದ್ರೆ ಅದು ಆಗಲ್ ಬಳ್ಳಿ ಯಾಕೆ ರೈತ ಖರ್ಚು ಮಾಡಿದಷ್ಟ್ರನ್ನ ಅಷ್ಟರಲ್ಲ ಬರ್ತೀರಿ. ಆದ್ರೆ ಈ ಟಮಾಟಿ ಅಂತ ಒಮ್ಗೆ ಶ್ರೀಮಂತರ ಮಾಡೋದು, ಒಮ್ಗೆ ಬಡವ್ರು ಮಾಡೋದು, ಅಲ್ಲ ಅದು ಒಂದು ರೀತಿ ನಡೀತಿರ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಟಮಾಟೆ ಬೆಳೆ ಒಂಥರ ಜೂಜಾಟಿದ್ದಾಗ ಸರ್, ಜೂಜಾಟಿದ್ದ ಲಕ್ಷಪತಿನ ಆಗ್ಬೋದು ಭಿಕ್ಷಪತಿನ ಆಗ್ಬೋದು ಅವ್ರಿಗೆ, ಆ ರೀತಿ ಅದು ಟಮಾಟೆ ಐತೆ ರೀ. ಯಾಕಂತ ಕೇಳಿ ನಾವು ಎಂಟ ತೋರಿಸ್ತೀವಿ ಟಮಾಟೆ ಮಾಡೋಕೈತಿ, ನಾವು ಅರ್ಧ ಏನು ಅನುಭವ ಆಗೈತೆ ಎಲ್ಲ ನಮ್ಮ ಮೈತಿ ಆಗಿಬಿಡುತ್ತೆ ಟಮಾಟೆ ಮಾತ್ರ. ಈಗ ನೀವು ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಏನೇನು ಅನುದಾನಗಳನ್ನು ತಗೊಂಡಿದ್ದೀರಿ? ನಾವು ಸರ್ಕಾರದಿಂದ ಏನೋ ಅನುದಾನ ಏನೋ ತೊಗೊಂತೀವಿ ಸರ, ಏನೋ ಈ ಸೀಡ್ಸ್ ಇದನ್ನು ಇವ್ರಿ ಸಬ್ಸಿಡಿಯಾಗಿ ಏನೋ ಟ್ರಿಪ್ ಗಿಪ್ಪು ನಾವು ಏನಾರ ಇದು ಮಾಡ್ಬೋದು ಸರ. ಅಲ್ಲಿಂದ ಈ ಸಬ್ಸಿಡಿಯಾಗಿ ಬಾಕ್ಸ್ ಕೊಡ್ತಾರೆ ಟೊಮೆಟೊ ತುಂಬ ಸಬ್ಸಿಡಿ ತೋಟಗಾರಿ ಲೆಕ್ಕರಿಗೆ, ಅದನ್ನು ನಾವು ಇಲ್ಲಿ ಹೊರಗಡೆ ಅಥವಾ ಒಂದೇಪ್ಪನ್ನೆಂದ್ರೆ 500-600 ರೂಪಾಯಿಗೆ ಒಂದು ಬಾಕ್ಸ್ ಮಾಡ್ತಾರೆ, ಅಲ್ಲಿ ಸಬ್ಸಿಡಿಯಾಗಿ 700 ರೂಪಾಯಿಗೆ ಒಂದು ಬಾಕ್ಸ್ ಕೊಡ್ತಾರೆ. ಅದು ಮೊದಲಾಗ ನಾವು ಬುಕ್ ಮಾಡಿಬಿಟ್ಟು ಅದನ್ನ ಇದು ಮಾಡಿ ಅಲ್ಲಿ ತೊಗೊಳಕ್ಕೆ ಪ್ಲಾನ್ ಇಡ್ತೀವಿ. ಅಲ್ಲ, ರೈತರಿಗೆ ಸಹಾಯಕವಾಗಿ 6,000-2,000 ಹೀಗೆ ಎಲ್ಲ ಕೊಡ್ತಾರಲ್ವ, ಅದು ನಿಮಗೆ ಬಂದಿದೆಯಾ? ಹ್ಞೂ, ಇದು 4,000 ರೂಪಾಯಿ ಹಾಕ್ತಾರೆ. ಹ್ಞೂ, ಆ ದುಡ್ಡು ನಮ್ಮ ಅಪ್ಪರ ಹೆಸರಲ್ಲಿ ಅಕೌಂಟ್ಗೆ ಜಮಾ ಆಗುತ್ತೆ. ಅದು ಅದು ನಿಮಗೆ ಸ್ವಲ್ಪ ಸ್ವಲ್ಪ ಸಹಾಯಕ ಆಗ್ತದೆ? ಆಗ್ಬೋದು, ಸಾಕ್ತದೆ ಸರ್. ಹ್ಞೂ, ಅದು ಸ್ವಲ್ಪ ಸಹಾಯಕ ಆಗ್ತದೆ. ಹ್ಞೂ, ಈಗ ನೀವು ಹೇಳಿ, ಒಬ್ಬ ಒಂದು ರೈತ ಕುಟುಂಬ ಸ್ವಲ್ಪ ದುಡ್ಡು ಕಾಣಬೇಕು, ಭೂಮಿನೂ ಸ್ವಲ್ಪ ಜೀವಂತವಾಗಿ ಮುಂದಿನ ದೀರ್ಘಕಾಲ ಬಾಳಬೇಕು ಅನ್ನೋದಾದರೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು? ಅದೇ ಯಾವ ರೀತಿ ಮಾಡೋದು ಸರ್, ಈ ಇದು ರಸಗೊಬ್ಬರ ಹಾಕೋದು ಬಂದ್ ಮಾಡ್ಬೇಕಂತಾರೆ ಸರ್. ಹ್ಞೂ, ಸಗಣಿ ಗೊಬ್ಬರ ಹಾಕಿದ್ರೆ ಜಾಸ್ತಿ ಬಾಳತ್ತಾ ಜಾಸ್ತಿ ಒಳ್ಳೆ ಇದು ಬರ್ತಾ ಅಂತ ಹೇಳ್ತಾರೆ ರೀ. ಹ್ಞೂ, ಮತ್ತು ಈ ಸಗಣಿ ಗೊಬ್ಬರ ಸಿಗೋದಲ್ಲ ರೀ ಸರ್, ಈಗ ದನಗಳು ಕಮ್ಮಿ ಆಗಿಬಿಟ್ಟವ್ರಿ, ಸಗಣಿ ಗೊಬ್ಬರ ಎಲ್ಲ ಹೊಲಕ್ಕೆ ಹಾಕೋಕ್ಕಾಗಲ್ಲ ರೀ. ಈ ನಮ್ಮ ಇದಕ್ಕೆ ಏರಿಯಕ್ಕೆ ಏನಾಗ್ಬಿಟ್ಟತ್ತಂದಪ್ಪ ಅಂದರೆ ಸರ್, ರಸಗೊಬ್ಬರ ಹಾಕಿದ್ರೆ ಪೀಕ್ ಚೆನ್ನಾಗಿ ಬೆಳೆದಿದ್ದರೆ ಇಲ್ಲ ಬೆಳೆಯಲ್ಲ, ಅದಕ್ಕೆ ಇದಕ್ಕಾಗ್ಬಿಡತ್ತೆ ರೀ. ಮತ್ತು ಅಷ್ಟು ಹೊಲಕ್ಕೂ ಸಗಣಿ ಗೊಬ್ಬರ ಏರಕ್ಕಾಗಲ್ಲ ರೀ ಸರ್. ಮತ್ತು ಅಷ್ಟೊಂದು ಹೆಂಗೆ ಏರಕ್ಕಾಗಲ್ಲ? ನೀವು ಹೈನುಗಾರಿಕೆ ಇದೆಯಾ? ದನಕರುಗಳಿದಾವ ನಿಮ್ಮವು? ದನಕರುಗಳು ಎತ್ತು ಕಮ್ತಿತ್ತು ರೀ, ಅವಾಗಲೇ ಕಮ್ತನ ಇದ್ರೆ ಮೊನ್ನೆ ಸ್ವಲ್ಪ ದಿನ ಆಗ್ತಿರ್ತೀವಿ. ಕಮ್ತ ತೆಗೆದ್ಬಿಟ್ರಿ? ಹ್ಞೂ ರೀ. ಕಮ್ತ ಅಂದ್ರೇನು ನಿಮ್ಮ ದೃಷ್ಟಿಯಲ್ಲಿ? ಕಮ್ತ ಅಂದ್ಯಪ್ಪ ಅಂದರೆ ಎತ್ತು ಮನೆಗೆ ಇಟ್ಕೊಂಡು ಎತ್ತಿನ ಸಾಗಾಣಿಕೆ ಮಾಡಿ ಎಲ್ಲ ಸಾಮಾನುಗಳು ಇಟ್ಕೊಂಡು ನಾವು ರೈತಕ್ಕೆ ಅಂದ್ಯಪ್ಪ ಅಂದರೆ ಅದು ಕಮ್ತರಿ. ಕಮ್ತ? ಹ್ಞೂ ರೀ. ಹ್ಞೂ, ಅವೆಲ್ಲ ಸಾಮಾನ್ಯ ಅದಾವ ರೀ, ಅದ್ರ ಬಟ್ ಎತ್ತ ಅಷ್ಟೇ ನಾವು ಕೊಟ್ಟಿವಿ. ಎತ್ತು ಕೊಟ್ಬಿಟ್ಟಿದ್ದೀರಿ? ಎತ್ತು ಕೊಟ್ಟಿವಿ. ಮತ್ತು ನಾವು ಯಾವಾಗಲೂ ನಮ್ಮ ಅಜ್ಜ ಕಾಲದಿಂದ ನಮ್ಮ ನೆಪಿಗಂತರೂ ಒಟ್ಟು ನಮ್ಮ ಮನೆಗೆ ಎರಡೆತ್ತಿ ಕಂಟಿನ್ಯೂ ಕಮ್ತರಿ ನಮ್ದು. ಹ್ಞೂ ಹ್ಞೂ, ಈಗ ನಿಮ್ಮ ಕಮ್ತ ಎತ್ತಿನಿಂದ ಹೊರತಾಗಿದೆ? ಹ್ಞೂ ಸರ್. ಎತ್ತುಗಳಿಲ್ಲದೆ ಕೃಷಿ ಮಾಡ್ತಾ ಇದ್ದಾರೆ? ಕೃಷಿ ಮಾಡ್ತಾ ಇದ್ದಾರೆ. ಹ್ಞೂ ಹ್ಞೂ, ಸೊ ಹಾಗಾಗಿ ನೀವು ಸಾವಯವ ಪ್ರಯತ್ನಗಳೇನು ಮಾಡ್ತಾ ಇಲ್ಲ? ಇಲ್ಲ ರೀ ಸರ್, ಸಾವಯವ ಏನು ಇಲ್ಲ ರೀ. ಒಟ್ಟಿನ ರಸಗೊಬ್ಬರ ಮ್ಯಾಗ ನಡೆಸ್ತೀವಿ, ಏನೋ ಅಲ್ಲಿ ಸ್ವಲ್ಪ ಏನೋ ಸಿಕ್ಕವತ್ತು ನೀವು ಎಕರೆಗೆ 2 ಎಕರೆಗೆ ಸಗಣಿ ಗೊಬ್ಬರ ಹಾಕಿರ್ತೀವಿ ರೀ. ಹ್ಞೂ, ಅದ್ರ ಮ್ಯಾಗ ಅಷ್ಟರ ಮ್ಯಾಗ ಎಲ್ಲಾದರೂ ಬೇರೆ ಕಡೆ ಖರೀದಿ ಮಾಡ್ಕೊಳ್ತೀರಾ? ಬೇರೆ ಕಡೆ ಖರೀದಿ ಮಾಡ್ತೀವಿ ಸರ್. ಖರೀದಿ ಮಾಡೋಕ್ಕೂ ಸಿಕ್ಕನ್ ಸಿಗಲ್ಲ ಈಗ, ಕೊಟ್ಟರೆ ಕಾಸ್ಟ್ಲಿ ಆಗ್ಬಿಡತ್ತೆ ರೀ ಅದು. ಹ್ಞೂ, ಅವರು ತಮ್ಮಲ್ಲಿ ಹಾಕಕ್ಕೆ ಸಾಕಾಗಿತ್ತು, ನಮ್ಗೆ ಕೊಡಲ್ಲ ರೀ ಅವರು. ಹೀಗಾಗಿ ಮತ್ತು ಸಗಣಿ ಗೊಬ್ಬರ ಭಾಳ ಯಾರು ಉಪಯೋಗ ಮಾಡಲ್ಲ. ಹ್ಞೂ ಹ್ಞೂ, ಅವರಿದ್ದಾರೆ ಅಷ್ಟು ಹಾಕ್ಯಂತಾರೆ. ನಮಗೂ ಎತ್ತಿದ್ರೆ ಅವಾಗ ವರ್ಷಕ್ಕೆ 3-4 ಗಾಡಿ ಆಗಾದ್ರಿ, ಅದು ಒಂದೊಂದು ಎಕರೆಗೆ ವರ್ಷಕ್ಕೆ ಒಂದೊಂದು ಎಕರೆ ತುಂಬ್ತಿರ್ತೀರ. ಹ್ಞೂ, ಆ ರೀತಿ ಮಾಡ್ಕೊಂಡು ಹೋಗಿದ್ದು. ಮತ್ತು ಎತ್ತಿನಲ್ಲ ಮತ್ತು ಈ ಸರ್ಕಾರಿ ಗೊಬ್ಬರನ ಉಪಯೋಗ ಮಾಡ್ತಾರೆ. ಸರ್, ನಿಮ್ಮ ಮನೆಗೆ ಬೇಕಾಗುವಂಥ ಆಹಾರ ಬೆಳೆಗಳನ್ನು ಏನೇನು ಬೆಳ್ಕೊಳ್ತೀರಿ? ನಮ್ಮ ಮತ್ತು ಈಗ 4 ಎಕರೆದಾಗ ನಾವು ನೀರಾವರಿ ಮಾಡಿದ್ರೆ ಇನ್ನು ಉಳಿಕೆದ ಭೂಮಿಯಾಗ ನಾವು ಮಾಡ್ತೀವಿ. ಮತ್ತು ಉಳ್ಳಾಗಡ್ಲಿ, ಜೋಳ, ಏನು ಮತ್ತು ನಮ್ಗೆ ತಿನ್ನಕಪ್ಪ ಆಹಾರಗಳು ಜೋಳ ಹಾಕ್ಯಂತೀವಿ, ಉಳ್ಳಾಗಡ್ಲಿ ಹಾಕ್ತೀವಿ, ಗೋಧಿ, ಅಲ್ಲಿಂದ ಇನ್ನು ಉಳಿಕೆದ ಮೆಕ್ಕೆಜೋಳ ಹಾಕ್ತೀರಿ, ಅಲ್ಲಿಂದ ಇವು ಬಂದವಳ್ರಿ ಈಗ ಹೆಸರು, ಈ ರೀತಿ ಬೆಳೆ ಬೆಳ್ಕೊಂತೀವಿ ನಾವು. ನಿಮ್ಮಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರ? ಸಿರಿಧಾನ್ಯಗಳಂದರೆ ನೆವಣಿ ಅವೆಲ್ಲ ಬೆಳೀತಿದ್ರು ರೀ. ರಾಗಿ, ಅರ್ಕ, ಬರಗು ಈ ಥರದಿತ್ತ? ಇಲ್ರಿ, ಆ ಥರ ಅವಾಗ ಮೊದಲ ಬೆಳೆದಿದ್ರಿ, ಈಗೇನು ಬೆಳೆಯಲ್ಲ ರೀ. ನಿಮಗೆ ನೆನಪಿದೆಯಾ? ನೆನಪೈತೆ ರೀ. ನೀವು ಬೆಳೆದಿದ್ರ? ನಾವು ಬೆಳೆದ್ರೆ ನಾವು ನೆವಣಿ ಅನ್ನ ಊಟ ಮಾಡಿರಿ ನೀವು ಅವಾಗೆ. ಹೌದು ರೀ. ಹ್ಞೂ ಹ್ಞೂ, ಈಗ ಅವ್ನು ಯಾಕೆ ಕಡಿಮೆ ಮಾಡಿದ್ರಿ? ಅವ್ನು ಯಾಕೆ ಕಡಿಮೆ ಮಾಡಿದಪ್ಪ ಅಂದರೆ ಈಗ ಅವು ಸದ್ಯ ಈಗ ನಡೆಯಲ್ಲ ರೀ. ಅವು ಅವಾಗ ಸ್ವಲ್ಪ ಊಟದ ಪ್ರಾಬ್ಲಮ್ ಇರೋದು, ಬಡತನ ಜಾಸ್ತಿ ಇತ್ತಲ್ಲ ರೀ. ಹ್ಞೂ, ಅವಾಗ ನೆವಣಿ ಅನ್ನಾರ ಇದ್ರೂ ಅದೇ ಶ್ರೇಷ್ಠವಾದ್ರಿ. ಮತ್ತು ಅದನ್ನ ಉಪಯೋಗ ಮಾಡ್ಕೊಂಡು ಈಗ ಅಕ್ಕಿ ಅನ್ನ ಇದ್ದಿಲ್ಲ ರೀ ಅವಾಗ. ಹ್ಞೂ, ಭಾಳ ಯಾರೋ ಶ್ರೀಮಂತರು ಯಾರೋ ಊಟ ಮಾಡ್ತೀವಿ, ನಮ್ಮಂಥ ಬಡವ್ರಿಗೆ ಇಲ್ಲದೆ ಅಕ್ಕಿ ಅನ್ನಿಸ್ಬೇಕು. ಈಗ ಶ್ರೀಮಂತರು ಅವ್ಗೆ ಬಂದುಬಿಡ್ರಲ್ಲ, ಈಗ ನೆವಣಿ ರಾಗಿ ಹುಡುಕಾಡ್ತಿದ್ದಾರೆ ಅವರು. ಅವ್ರಿಗೆ ಸಿಗಲ್ಲ ರೀ, ನಾವು ಬೆಳೆದ್ರೆ ಸಿಗ್ತೈತೆ ಅವ್ರಿಗೆ. ಹ್ಞೂ, ನಾವು ಬೆಳೆಯಲಾರ್ದ ಅವ್ರಿಗೆ ಸಿಗುತ್ತೆ ರೀ. ಹ್ಞೂ ಹ್ಞೂ ಹ್ಞೂ, ಅಂದರೆ ಆಗಿನ ಆಹಾರ ಹೆಂಗಿತ್ತು? ಆಹಾರ ಬೇಸ್ ಗಟ್ಟಿ ಆರ ಸರ್, ಈಗ ಇದ್ದಿದ್ದು ಏನು ರೀ ಇದು. ಮತ್ತು ಹೆಂಗೆ ನೀವು, ನಿಮ್ಗೆ ಆ ಅನುಭವನೂ ಇದೆ, ಈಗ ಈ ಅನುಭವ ಇದು ಟೊಳ್ಳು ಅಂತ ನೀವೇ ಹೇಳ್ತಾ ಇದ್ದೀರಿ, ಅದು ಗಟ್ಟಿ ಅಂತ ನೀವು ಹೇಳ್ತಿದ್ರಿ, ಆದ್ರೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಮನ್ಸು ಮಾಡ್ತಾ ಇಲ್ವಲ್ಲ ಈಗ? ಮತ್ತು ಈಗ ಸದ್ಯ ಈಗ ಕಾಲ್ಮಾನ ಹ್ಯಾಂಗೆ ನಡೀತೈತೆ ಹಾಗೆ ನಡೀಬೇಕಲ್ಲ ಸರ್, ಈಗ ಅದು ಯಾವ ರೀತಿ ನಡೆದೈತಿ ಅದೇ ರೀತಿನೇ ಹೋಗೋದು. ಆ ಹಿಂದಲ್ದು ಈಗ ತೊಗೊಳಕ್ಕೆ ಒಂದಪ್ಪ ಅಂದರೆ ಸ್ವಲ್ಪ ಅದಕ್ಕೆ ಮಾರ್ಕೆಟ್ ಕಮ್ಮಿ. ಮುಂದಿನ ಜನ್ರೇಷನ್ ಟೊಳ್ಳಾಗ್ತದೆ ಅಂತ ಭಯ ಅನಿಸಲ್ವ ನಿಮಗೆ? ಭಯ ಅಂದರೆ ನಿಮ್ಮ ಪೀಳಿಗೆ, ನಿಮ್ಮ ಮಕ್ಕಳು, ನಿಮ್ಮ ಪೀಳಿಗೆ. ಈಗ ನೀವು ಎಷ್ಟೋ ಜನ ನಿಮ್ಮ ಹಿರಿಕರ ರೈತರನ್ನ ಕೇಳಿ ನೋಡಿ, ನೆವಣಿ ಅಕ್ಕಿಯನ್ನು ಉಂಡು ಅರ್ಕ, ಬರ್ಗು, ರಾಗಿ ಇಂಥವೆಲ್ಲ, ಸಾಮೆ ಇಂಥವೆಲ್ಲ ಉಂಡೋರು ನಾವು ಗಟ್ಟಿ ಇದ್ದೀವಿ ಈಗಲೂ ಹೇಳ್ತಾರೆ ಅವರು. 60-70 ವರ್ಷ ಇರೋರು ಈಗಲೂ ಕೃಷಿ ಮಾಡ್ತಾಯಿದ್ದಾರೆ, ಅದ ಗಟ್ಟಿ ಇದ್ದೀವಿ ಅಂತೇಳಿ. ಆ ಗಟ್ಟಿತನ ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಅಂತ ಅನಿಸಲ್ವಾ ಹೇಗೆ ಅಂತ? ಬೇಕಂತ ಅನ್ಸಿದ್ ಸರ್, ಈಗಿನ ಜನ ಮಕ್ಕಳಾಯ್ತು, ಈಗ ನಮಗೆ ಆಯ್ತು, ಯಾವಾಗತ್ತ ಆಹಾರ ಈಗ ಸದ್ಯ ನಮ್ಗೆ ಎಫೆಕ್ಟ್ ಆಗಲ್ಲ ರೀ. ಉನ್ನಾಗ ಸ್ವಲ್ಪ ಅದನ್ನ ಯಾರು ಈಗ ಏ ಬೇಡಪ್ಪ ಅಲ್ಲಿಲ್ಲ ಉಣ್ಣೆ ನೆವಣೆ ಅಣ್ಣೆ ಅದನ್ನ ಯಾರು ತಿನ್ನೋರು ಅದನ್ನ ಊಟಕ್ಕೆ ಸರಿಯಾಗಲ್ಲ ಅಂತ ಅಂತಾರನ್ರಿ. ಆದ್ರೆ ಅದು ಗಟ್ಟಿಯಾರ ಅಂತಂದು ಅವರಿಗೆ ಗೊತ್ತಿದ್ರೂ ಅದನ್ನು ಅವ್ರಿಗೆ ಊಟ ಮಾಡೋಕ್ಕಾಗಲ್ಲ ರೀ. ಈಗ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಸರ್ಕಾರ ಒಂದಿಷ್ಟು ಪ್ರೋತ್ಸಾಹ ಧನ ಕೊಡ್ತಾ ಇದೆ, ನಿಮಗೆ ಏನು ಬೇಕೋ ಸಹಾಯ ಮಾಡ್ತಾ ಇದೆ. ಆ ಥರದ್ದು ಬಳಸ್ಕೊಳ್ಳೋಕೆ ಏನಾದ್ರು ಪ್ರಯತ್ನ ಮಾಡಿದಿರಾ? ಆ ಥರ ಬೆಳೆಸ್ಕೊಳಕ ಇದು ಮಾಡಿದ್ರಿ ಸರ. ಈಗ ಅದು ಲಾವಣಿ ಈಗ ಒಂದು 2 ವರ್ಷದಿಂದ ಹಾಕಿದ್ರು ಇಲ್ಲಿ ನಮ್ಮ ಹುಡುಗರು. ಬರೇ ಒಂದು ಎಷ್ಟು ರೀ, ಒಂದು 1/2 ಎಕರೆದಾಗ ಹಾಕಿದ್ನಪ್ಪ ಅಂದ್ರೆ ಒಂದು 5-6 ಚಿಲ್ ನವಣಿ ಆಗಿತ್ತು ರೀ ಅದು. ಅದೇನು ಭಾಳ ನಾವು ಇದು ಸತ್ಯ ಮಾಡಿದ್ದಲ್ಲ, ಅಷ್ಟೊಂದು ತೆನಿ ಚೆನ್ನಾಗಿ ಬಂದಿತ್ತು ರೀ. ಅದು ಸ್ವಲ್ಪ ಮಾರಿದ್ದು ಸ್ವಲ್ಪ ಮನೆಗೆ ಇಟ್ಕೊಂಡು ರೀ. ಅವಾಗ ಏನು ಒಳ್ಳೆಯದು. ಈಗ ಮುಂದೆ ನಿಮ್ಮ ಮುಂದಿನ ಪೀಳಿಗೆ, ಈಗ ನಿಮ್ಮ ಮಕ್ಕಳಿದ್ದಾರೆ, ಓದ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಅವರಿಗೆ ಕೃಷಿ ಬಗ್ಗೆ ಯಾವ ರೀತಿ ಒಲವನ್ನು ಬಿತ್ತುತ್ತೀರಿ? ಈಗ ಕೃಷಿ ಏನು ಕರೇನ್ರಿ, ನಮ್ಮ ಜೀವನನೂ ಬರೀ ಕೃಷಿಯಾಗ ಬಂದತ್ ರೀ. ನಮ್ಮನೇ ಶಾಲೆ ಕಲಿತಲ್ಲ ಏನಿಲ್ಲ ರೀ, ನಾವು ಬರೀ ಇಷ್ಟು ದಿನ ಕುರಿ ಕಾಯ್ದ್ವಿ ಸಣ್ಣರತನ. ಅಲ್ಲಿಂದ ನಾವು ಈ ಕೃಷಿಗೆ ಈ ಕಮ್ದು ಈ ಹೊಲಮನಿ ಕೆಲಸಕ್ಕೆ ಬಂದ ಸುಟ್ಟನ ನಮ್ಮದು ಜೀವನನ ನಮ್ಮ ಕೃಷಿ ಬಂತು ರೀ. ಬೇರೆ ಏನು ಬರಲ್ಲ, ಬೇರೆ ಯಾವುದಕ್ಕೂ ಹೋಗಿಲ್ಲ ಸರ್. ಮತ್ತು ಮುಂದಿನ ಮಕ್ಕಳಿಗೆ, ಮುಂದಿನ ಮಕ್ಕಳು ಮತ್ತು ಅವ್ರು ಕಲ್ತಾರೆ ರೀ. ಮಗ ಒಬ್ಬ ಪಿ ಯು ಸಿ ಓದ್ಯಾನ, ಮತ್ತು ಆತನ ನಮ್ಮ ಗುಟ್ಟ ಇಲ್ಲಿ ಕೃಷಿ ಕೆಲಸನ ಮಾಡ್ತಾನೆ, ಸಲ್ಲಿನ ಓದ್ತಾನೆ ರೀ. ಮತ್ತು ಆತ ಎರಡೂ ಬಳಕೆ ಇದ್ರೆ ಆತಗೆ ಕೃಷಿನೂ ಮಾಡ್ತಾನೆ ಇದನ್ನು ಮಾಡ್ತಾನೆ. ಒಳ್ಳೆಯದು ಹನುಮಪ್ಪ ಅವರೇ, ನಮ್ಮ ಆಕಾಶವಾಣಿ ಹೊಸಪೇಟೆ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ನಿಮ್ಮ ವಿಶೇಷವಾಗಿ ತರಕಾರಿ ಬೆಳೆಗಳ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೂ ತರಕಾರಿ ಬೆಳೆ ಬೇಸಾಯದ ಮೂಲಕ ಸುಸ್ಥಿರ ಜೀವನ ರೂಪಿಸಿಕೊಂಡಿರುವ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಬೆಣಕಲ್ ಗ್ರಾಮದ ಶ್ರೀ ಹನುಮಪ್ಪ ಕುರಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ 100.5 MHz ತರಂಗಾಂತರಗಳ ಮೂಲಕ. ಇನ್ನು ಮುಂದೆ ಕೇಳಿ ಹವಾಮಾನ ವರದಿಯನ್ನು ಶ್ರೀ ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತರಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ರೈತ ಬಾಂಧವರೇ, ನಾವು ಈಗ ಮುಂಗಾರಿನ ಹಂಗಾಮಿನಲ್ಲಿ ಒಂದು ಒಳ್ಳೆ ಬೆಳೆ ಇದೆ, ಯಾಕಂದ್ರೆ ಈ ಸಲ ನಮ್ಗೆ ಪ್ರಾರಂಭದಲ್ಲಿ ಸ್ವಲ್ಪ ಮಳೆ ಅಡಚಣೆ ಆಯ್ತು, ಲೇಟ್ ಆಗಿ ಮುಂಗಾರು ಹಂಗಾಮ ಪ್ರಾರಂಭವಾಗಿ. ಸೊ ಕಾಲ ಕಾಲಕ್ಕೆ ಒಳ್ಳೆ ಮಳೆ ಬರ್ತಾ ಇದೆ, ಕೆಲವೊಂದ್ ಕಡೆ ಜಾಸ್ತಿ ಮಳೆ ಬಂದಿದೆ. ಸೊ ಹಾಗೇನೆ ನಮ್ಗೆ ಮುಂದಿನ ಒಂದು ವಾರದ ಮಳೆ ಒಂದು ಸ್ಥಿತಿಗತಿ ನೋಡ್ಬೇಕಾದ್ರೆ, ನಮ್ಗೆ ಮುಂದಿನ ಒಂದು 3-4 ದಿವಸಗಳಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ಮಳೆ ಆಗುವ ಜಾಸ್ತಿ ಸಾಧ್ಯತೆಗಳೇ ಇರುವುದರಿಂದ ರೈತ ಬಾಂಧವರು ಅದಕ್ಕಾಗಿ ಒಂದಿಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಾಗತ್ತೆ. ರೈತ ಬಾಂಧವರೇ, ಏನಪ್ಪಾ ಅಂತಂದ್ರೆ ಈಗ ನಾಳೆಯಿಂದ ಸುಮಾರು ನಮಗೇನಾಗುತ್ತೆ, ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಅಥವಾ ಮಧ್ಯಮದವರೆಗೆ ಮಳೆ ಬರುವ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ತಾವು ಯಾವ್ದಾದ್ರೂ ಸಿಂಪರಣೆಯನ್ನ ಕೈಗೊಳ್ಳೋದಿತ್ತಂದ್ರೆ, ಸೊ ಅದು ಇನ್ನೊಂದು 3-4 ದಿವಸದ ನಂತರ ಕೈಗೊಂಡ್ರೆ ಉತ್ತಮ. ಇಲ್ಲಪ್ಪ ಅಂತಂದ್ರೆ ತಮ್ಮ ಒಂದು ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣ ಇಲ್ಲಪ್ಪ ಅಂತಂದ್ರೆ, ಆಕಾಶ ಕ್ಲಿಯರ್ ಇತ್ತಂತಂದ್ರೆ ತಾವು ಕೈಗೊಳ್ಬಹುದು ಮುಂಜಾವಿನ ಸಮಯದಲ್ಲಿ.

ಕವಿಯ ಸೊಬಗನ್ನ ಜೊತೆಯಾಗಿ ಹೇರೋಣ, ಹೋಗೋಣ ಬರುತ್ತೀಯ ಚಂದಿರ ನಡೆಗೆ. ನೀರಿಸುವೆ ರೈಲೇಕೆ ನಡ ನೀ ಮನೆಗೆ, ಬಿಡುವೆ ಏಕೆ ರೈಲಿಗೆ ನಡ ನೀ ಮನೆಗೆ, ಹೋಗೋಣ ಬರುತ್ತೀಯ ಚಂದಿರ ನಡೆಗೆ, ಚಂದಿರ ನಡೆಗೆ, ಹೋಗೋಣ ಬರುತ್ತೀಯ ಚಂದಿರ ನಡೆಗೆ.